ಅಯ್ಯೋ ದೇವ್ರೇ, ಏನಾಯ್ತು ಅಂದ್ರೆ ಬಟ್ಟೆ ಎಲ್ಲಾ ರಕ್ತ, ತಲೆಗೆ ಬ್ಯಾಂಡೇಜ್, ಏನಾಯ್ತು? ಮೇಡಮ್, ನಿಮ್ ಮನೆಯವರು ಆ ಸ್ಕೂಲ್ ಹತ್ರ ಇರೋ ಸರ್ಕಲ್ ನಲ್ಲಿ ಆಕ್ಸಿಡೆಂಟ್ ಆಗಿ ಸ್ವಲ್ಪದಲ್ಲಿ ಬಚಾವಾದ್ರು. ಹೆಲ್ಮೆಟ್ ಇದ್ದಿದ್ರೆ ಇಷ್ಟೆಲ್ಲ ಆಟ ಇರ್ಲಿಲ್ಲ. ಇನ್ ಮುಂದೇನಾದ್ರೂ ಗಾಡಿ ಓಡಿಸುವಾಗ ಮರಿದೆ ಹೆಲ್ಮೆಟ್ ಹಾಕೊಳಕ್ ಹೇಳಿ. ಹೆಲ್ಮೆಟ್ ಧರಿಸುವುದು ನಿಮ್ಮ ಸುರಕ್ಷತೆಗೆ, ನಿಮ್ಮ ಜೀವ ರಕ್ಷಣೆಗೆ. ಬಿಐಎಸ್ ಅನುಮೋದಿತ ISI ಮಾರ್ಕ್ ಇರುವ ಹೆಲ್ಮೆಟ್ ಅನ್ನೇ ಬಳಸಿ. ದ್ವಿಚಕ್ರ ವಾಹನ ಓಡಿಸುವವರು, ಹಿಂಬದಿ ಸವಾರರು ಇಬ್ಬರು ಹೆಲ್ಮೆಟ್ ಧರಿಸುವುದು ಕಡ್ಡಾಯ. ಪ್ರಕಟಣೆ ಕರ್ನಾಟಕ ರಾಜ್ಯ ರಸ್ತೆ ಸುರಕ್ಷತಾ ಪ್ರಾಧಿಕಾರ. 1880 ಕಾಳಜಿ ಭರಿತ ಆರೈಕೆಗಾಗಿ ಮಂಗಳೂರಿಗರ ವಿಶ್ವಾಸಾರ್ಹ ಆಸ್ಪತ್ರೆ ಫಾದರ್ ಮುಲ್ಲರ್ ಹಾಸ್ಪಿಟಲ್ ಕಂಕನಾಡಿ. ಇಲ್ಲಿ ಎಕ್ಸ್ಪರ್ಟ್ ಆಂಕಾಲಜಿ ಕೇರ್, ಪಿಡಿಯಾಟ್ರಿಕ್ ಕೇರ್, ಫೀಟಲ್ ಮೆಡಿಸಿನ್ ನಿಂದ ಡೆಂಟಿಸ್ಟ್ರಿಯವರೆಗೆ ಎಲ್ಲಾ ಸ್ಪೆಷಲೈಸ್ಡ್ ಹಾಗೂ ವರ್ಲ್ಡ್ ಕ್ಲಾಸ್ ಟ್ರೀಟ್ಮೆಂಟ್ಸ್ ಒಂದೇ ಸೂರಿನಡಿ ಪಡೆಯಿರಿ. ಇದೀಗ ಸಿಲ್ವರ್ ಜುಬ್ಲಿ ಪ್ರಯುಕ್ತವಾಗಿ ಡೆಲಿವರಿಗೆ ನೋ ಕಾಸ್ಟ್ ಸೇವೆ ಲಭ್ಯ. ಭೇಟಿ ಕೊಡಿ ಫಾದರ್ ಮುಲ್ಲರ್ ಹಾಸ್ಪಿಟಲ್, ಕಂಕನಾಡಿ, ಮಂಗಳೂರು. ಕಿಸಾನ್ ವಾಣಿ ಕಾರ್ಯಕ್ರಮದಲ್ಲಿ ಮೊದಲಿಗೆ ಕೇಳಿ. HMP ವೈರಸ್ ಹೊಸ ಕಾಯಿಲೆ, ಭೀಕರ ಕಾಯಿಲೆಯೇ? ಈ ಕುರಿತು ದಕ್ಷಿಣ ಕನ್ನಡ ಜಿಲ್ಲಾ ಸರ್ವೇಕ್ಷಣಾ ಅಧಿಕಾರಿ ಡಾಕ್ಟರ್ ನವೀನ್ ಚಂದ್ರ ಕುಲಾಲ್ ಅವರೊಂದಿಗೆ ನಡೆಸಿದ ಸಂದರ್ಶನ. ಈಗ ನಮ್ಮ ಜೊತೆ ಇದ್ದಾರೆ ದಕ್ಷಿಣ ಕನ್ನಡ ಜಿಲ್ಲಾ ಸರ್ವೇಕ್ಷಣಾಧಿಕಾರಿ ಡಾಕ್ಟರ್ ನವೀನ್ ಚಂದ್ರ ಕುಲಾಲ್ ಅವರು. ನಮಸ್ಕಾರ ಸರ್. ನಮಸ್ತೆ ಸರ್. ಸರ್, ಈಗ ಈ ಚಳಿಗಾಲ ಅಂತ ಹೇಳಿದರೆ ಸಾಮಾನ್ಯವಾಗಿ ಈ ವೈರಸ್ ಕಾಯಿಲೆಗಳು ಬರುವುದು ಜಾಸ್ತಿಯಾ, ಅದು ಯಾಕೆ ಸರ್? ಈಗ ಮೊದಲನೇದಾಗಿ ಚಳಿಗಾಲದಲ್ಲಿ ಯೂಶ್ವಲಿ ಕಳೆದ ಒಂದಷ್ಟು ವರ್ಷಗಳಿಂದ ನೋಡಿದರೆ ಪ್ರತಿ ಸಲ ನೀವು ಕೋವಿಡನ್ನು ನೋಡಿರ್ಬೋದು, ಅದರ ಹಿಂದೆ ಯಾವುದೇ ಇನ್ಫ್ಲುಯೆನ್ಸಾ ವೈರಸಸ್ ಇರ್ಬೋದು ಅಥವಾ H1N1 ಇರ್ಬೋದು, ಇದೆಲ್ಲ ಈ ಉಸಿರಾಟಕ್ಕೆ ಸಂಬಂಧಪಟ್ಟ ರೋಗಗಳು ಹೆಚ್ಚಾಗಿ ಚಳಿಗಾಲದಲ್ಲಿ ಜಾಸ್ತಿ ಆಗ್ತದೆ. ಒಂದೊಂದು ಹೇಳಿದರೆ ಚಳಿಗಾಲದ ಸಮಯದಲ್ಲಿ ನಮ್ಮ ಇರುವಂಥ ತೊಂದರೆಗಳು ಏನಿರ್ತದೆ ಅಂದರೆ ಆಸ್ತಮ ಇರೋರಿಗೆ, ಅವರಿಗೆ ಆಸ್ತಮ ಜಾಸ್ತಿ ಆಗ್ತದೆ. ಈ ಉರಿಯೂತ ಇದ್ದರೆ ಅದು ಕೂಡ ಜಾಸ್ತಿ ಆಗ್ತದೆ. ಸೊ ಇಂಥ ಸಮಯದಲ್ಲಿ ವೈರಸ್ ಒಂದು ಸಲ ನಮ್ಮ ದೇಹವನ್ನು ಪ್ರವೇಶಿಸಿದರೆ ಅದು ಸ್ವಲ್ಪ ಗಟ್ಟಿಯಾಗಿ ಕೂತ್ಕೊಳ್ತದೆ ಹಾಗೂ ಅಂಥ ವ್ಯಕ್ತಿಗಳಿಗೆ ಒಂದು ಸ್ವಲ್ಪ ಜಾಸ್ತಿ ತೊಂದರೆ ಕೊಡ್ತದೆ. ಆದ ಕಾರಣ ನಾವು ಚಳಿಗಾಲದಲ್ಲಿ ಇಂಥ ರೋಗಗಳನ್ನು ಜಾಸ್ತಿಯಾಗಿ ನೋಡ್ತೇವೆ ಹಾಗೂ ಜಾಸ್ತಿಯಾಗಿ ಇದರಿಂದ ಕಷ್ಟಗಳನ್ನು ಕೂಡ ಅನುಭವಿಸ್ತಾ ಇದ್ದೇವೆ. ಸಾಮಾನ್ಯವಾಗಿ ಇಲ್ಲಿ ಚಳಿಗಾಲದಲ್ಲಿ ಬರುವಂಥ ಹೆಚ್ಚು ತೊಂದರೆ ಕೊಡುವ ವೈರಸ್ಗಳು ಯಾವುದೆಲ್ಲ ಸರ್? ಈಗ ಮೊದಲನೇದಾಗಿ ನಾವು ಮೊದಲಿಂದ ನೋಡಿದಂಥ ಇನ್ಫ್ಲುಯೆನ್ಸಾ ವೈರಸ್, ಇನ್ಫ್ಲುಯೆನ್ಸಾದಲ್ಲಿ ತುಂಬಾ ಇದೆ, ಇನ್ಫ್ಲುಯೆನ್ಸಾ ಎ ಮತ್ತು ಬಿ ಅಂತ ಇದೆ. ಅದರಲ್ಲಿ ಎಯಲ್ಲಿ H1, H2, H3 ಎಲ್ಲ ಬರುತ್ತೆ. ಅದೇ ರೀತಿ ಇನ್ಫ್ಲುಯೆನ್ಸಾ ಬಿಯಲ್ಲಿ B1, B2, B3, B4 ಬೇರೆ ಬೇರೆ ರೀತಿಯದ್ದು ವೈರಸ್ಸಸ್ ಬರ್ತದೆ. ಇದಲ್ಲದೆ ರೆಸ್ಪಿರೇಟರಿ ಸಿನಸ್ಟಿಲ್ ವೈರಸ್ ಅಂತ ಒಂದು ಹೇಳ್ತೀವಿ, RSV ಅಂತ ಹೇಳ್ತೀವಿ. ಈಗ ನಾವು ನೋಡ್ತಾ ಇರುವಂಥದ್ದು, ಈಗ ನಾವು ಸುದ್ದಿ ಮಾಡ್ತಾ ಇದ್ದೀವಿ, ಏನು HMPV, ಹ್ಯೂಮನ್ ಮೆಟಾ ಮಾರ್ಫೋ ನ್ಯೂಮೋ ವೈರಸ್ ಅಥವಾ ಮೆಟಾ ನ್ಯೂಮೋ ವೈರಸ್, ಇದು ಸುದ್ದಿ ಮಾಡ್ತಾ ಇರುವಂತ ವೈರಸ್ ಆಗಿದೆ. ಅದು ಸರಿ, ಈ ಚೀನಾದ ಒಂದು ವೈರಸ್ ಅಂತ ಹೇಳಿ ಹೇಳ್ತಾ ಇದ್ದಾರೆ. ಹೌದು. ಈಗ ಈ ತರದ ವೈರಸ್ ಭಾರಿ ತೊಂದರೆಗೆ ಕಾರಣ ಆಗ್ತದೋ? ಯಾಕಂತ ಹೇಳಿದ್ರೆ ನಾವೀಗ ಸೋಷಿಯಲ್ ಮೀಡಿಯಾಗಳಲ್ಲೆಲ್ಲ ಸಾವಿರಾರು ಸಂಖ್ಯೆಯಲ್ಲಿ ಜನರು ಆಸ್ಪತ್ರೆಯಲ್ಲಿ ಹೋಗಿ ಅವರಿಗೆ ಯಾವುದೇ ಚಿಕಿತ್ಸೆ ಇಲ್ಲ ಹಾಗೆ ಹೀಗೆ ಅಂತೆಲ್ಲ ಬರ್ತಾ ಉಂಟು. ಈಗ ಮೊದಲನೇದಾಗಿ ಇದರ ಬಗ್ಗೆ ಯಾವುದೇ ಪುರಾವೆ ಇಲ್ಲ, ಯಾವುದು ಚೀನಾದಲ್ಲಿ ಈ ರೀತಿ ತುಂಬ ಜನರಿಗೆ ಬಂದಿದೆ ಅಥವಾ ತುಂಬ ಜನರು ಸಫರ್ ಆಗ್ತಾ ಇದ್ದಾರೆ ಅಥವಾ ಇದರಿಂದ ಬಾಧೆಗೊಳಗಿದ್ದಾರೆ, ಆಸ್ಪತ್ರೆಗಳು ತುಂಬಿ ತುಳುಕಾಡ್ತಾ ಇದ್ದಾವೆ, ಜನ ಅಲ್ಲಿ ಎಷ್ಟೊಂದು ಹೇಳ್ತಾ ಇದ್ದಾರೆ ಅಂತೇಳಿ ಶವಾಗಾರಗಳು ತುಂಬ ತಿಳುಕ್ತಾ ಇದೆ. ಇದು ಮೊದಲನೇದಾಗಿ ಇದರ ಬಗ್ಗೆ ಯಾವುದೇ ಪುರಾವೆ ಇಲ್ಲ, ಇದು ಬರೀ ಗಾಳಿ ಸುದ್ದಿ ಆಗಿರ್ತದೆ. ಇದು ಒಂದನೇ ವಿಷಯ. ಎರಡನೇ ವಿಷಯ, ಈ ಮೆಟಾನ್ಯೂಮೋ ವೈರಸ್ ಏನಿದೆ HMPV, ಇದೇನು ಹೊಸ್ತಲ್ಲ, ಇದು ಮೊದಲಿಂದ ಇದ್ದದ್ದೇ. ಆದರೆ ಕೋವಿಡ್ ಬಂದ ನಂತರ ಒಂದಷ್ಟು ಈ ರೀತಿಯ ವೈರಸ್ಗಳು ಒಂಚೂರು ಮಾರ್ಪಾಡಾಗ್ತಾ ಇದೆ. ಎಲ್ಲ ವೈರಸ್ಗಳು ಅದರಲ್ಲಿ ಹಾಗೆ ನೋಡಿದರೆ ಅವುಗಳು ಒಂದೇ ರೀತಿ ಇರುವುದಿಲ್ಲ. ಅದು ಅವರ ಉಳಿವಿಗೋಸ್ಕರ, ಅಂದರೆ ವೈರಸ್ ಉಳಿಸ್ಕೊಳ್ಳಿಕ್ಕೋಸ್ಕರ ಅದು ಒಂದು ಸ್ವಲ್ಪ ಮಾರ್ಪಾಡಾಗ್ತದೆ ನಮ್ಮ ದೇಹದಲ್ಲಿ. ಸೊ ಅದೇ ರೀತಿ ಮಾರ್ಪಾಡು ಹೊಂದಿದ ಕಾರಣ ಒಂದು ಚೂರು ಇದ್ದರೆ ತೊಂದರೆ ಜಾಸ್ತಿ ಇದೆ. ಸೊ ಹಾಗೆ ನೋಡಿದರೆ ನಮ್ಮಲ್ಲಿ ಈ ಮೆಟಾನ್ಯೂಮೋ ವೈರಸ್ ಮೊದಲಿಂದಲೂ ಇತ್ತು, ಇದೇನು ಹೊಸ್ತಾ ಇಲ್ಲ. ಇದು ಏನು ತೊಂದರೆ ಕೊಡ್ತದೆ ಸರ್? ಕೋವಿಡಲ್ಲಿ ಏನಾಗ್ತಾ ಇತ್ತು ನಾವು ಅದನ್ನೇ ನಾವು ಮಾತಾಡ್ಬೋದು. ಆದರೆ ಕೋವಿಡ್ ಹೆಸರು ಹೇಳಿದ ಕೂಡಲೇ ಜನ ಹೆದರ್ತಾರೆ, ಅದಕ್ಕೆ ನಾವು ಅದನ್ನು ಬಿಟ್ಟು ಬಿಡೋ. ಯಾವುದೇ ವೈರಸ್ ಇರಲಿ ಹೆಚ್ಚಾಗಿ ತೊಂದರೆ ಕೊಡೋದು, ಕೆಲವೊಂದು ವೈರಸ್ಸನ್ನು ಬಿಟ್ಟು ಹೆಚ್ಚಾಗಿ ತೊಂದರೆ ಕೊಡೋದು ಚಿಕ್ಕ ಮಕ್ಕಳಿಗೆ ಮತ್ತು ಒಂದಷ್ಟು ವಯಸ್ಸಾದವರಿಗೆ. ಯಾಕೆಂತ ಹೇಳಿದರೆ ಅವರಲ್ಲಿ ಚಿಕ್ಕ ಮಕ್ಕಳಲ್ಲಿ ಇನ್ನೂ ಇಮ್ಯುನಿಟಿ ಡೆವಲಪ್ ಆಗಿರುವುದಿಲ್ಲ ಅಥವಾ ರೋಗ ನಿರೋಧಕ ಶಕ್ತಿ ಜಾಸ್ತಿ ಡೆವಲಪ್ ಆಗಿರುವುದಿಲ್ಲ. ಅದೇ ರೀತಿ ವಯಸ್ಸಾದ ಮೇಲೆ ರೋಗ ನಿರೋಧಕ ಶಕ್ತಿ ಕುಂಠಿತ ಆಗ್ತದೆ. ಈ ಎರಡೂ ಸಮಯದಲ್ಲಿ ಈ ವೈರಸ್ ಕಾಯಿಲೆಗಳು ಒಂದಷ್ಟು ಜಾಸ್ತಿ ತೊಂದರೆ ಕೊಡ್ಬೋದು. ಅದರಲ್ಲೂ ಈ ವೈರಸ್ ಮೆಟಾನ್ಯೂಮಾ ವೈರಸ್ ಏನಿದೆ ಇದು ಮಕ್ಕಳಿಗೆ ಜಾಸ್ತಿ ತೊಂದರೆ ಕೊಡ್ತದೆ. ಅಂದರೆ ಈ ಚಿಕ್ಕ ಮಗುವಿಂದ ಒಂದು ಸುಮಾರು 5 ವರ್ಷದವರೆಗೆ ಜಾಸ್ತಿ ತೊಂದರೆ ಕೊಡ್ಬೋದು, 14 ವರ್ಷದವರೆಗೂ ಒಂದು ಸ್ವಲ್ಪ ಬಾಧೆ ಕೊಡ್ಬೋದು. ಆ ನಂತರದವರಿಗೆ ನನ್ನನ್ನು ನಿಮ್ಮನ್ನು ಪರೀಕ್ಷೆ ಮಾಡಿ ನಮಗೂ ಬಂದು ಹೋಗಿರ್ಬೋದು. ಆದರೆ ನಾವು ಈ ರೋಗದಿಂದ ಅಷ್ಟೊಂದು ಸಾವು ನೋವು ಇರದೇ ಇರುವ ಕಾರಣ ಇದರ ಪರೀಕ್ಷೆಗಳನ್ನು ನಾವು ರೆಗ್ಯುಲರ್ ಆಗಿ ಮಾಡ್ತಾ ಇಲ್ಲ. ಇದೇನು ಅಷ್ಟೊಂದು ದೊಡ್ಡ ಮಟ್ಟದ ತೊಂದರೆ ಕೊಡುವ ರೋಗ ಅಲ್ಲದ ಕಾರಣ ಇದರ ಬಗ್ಗೆ ಜಾಸ್ತಿ ಒತ್ತು ನಾವು ಯಾವತ್ತೂ ಕೊಟ್ಟಿಲ್ಲ. ಆದರೆ ಈಗ ಏನಾಗಿದೆ, ಸೋಷಿಯಲ್ ಮೀಡಿಯಾದಲ್ಲಿ ಜಾಸ್ತಿ ಜನ ಇದನ್ನು ನೋಡ್ತಾ ಇದ್ದಾರೆ, ಅದಕ್ಕೋಸ್ಕರ ನಾವು ಮತ್ತು ನೀವು ಕೂತ್ಕೊಂಡು ಇದರ ಬಗ್ಗೆ ಮಾತಾಡ್ತಾ ಇದ್ದೇವೆ. ಇಲ್ಲಾಂತೇಳಿದರೆ ಇಷ್ಟೊಂದು ವರ್ಷ ನಾವು ಬೇರೆ ಬೇರೆ ರೋಗಗಳ ಬಗ್ಗೆ ಮಾತಾಡಿದ್ದೇವೆ, ಯಾವತ್ತೂ ಮೆಟಾನ್ಯೂಮಾ ವೈರಸ್ ಬಗ್ಗೆ ಮಾತಾಡಿಲ್ಲ. ಹೌದು, ಈ ಮೆಟಾನ್ಯೂಮಾ ವೈರಸ್ ಅನ್ನುವಂಥದ್ದು ಏನು ಮನುಷ್ಯನಿಗೆ ಕಾಯಿಲೆಯನ್ನು ಉಂಟು ಮಾಡಬಹುದು? ಈಗ ಮೊದಲೇದಾಗಿ ನೋಡಿ, ಈ ಇನ್ಫ್ಲುಯೆನ್ಸಾ ಗ್ರೂಪ್ ಆಫ್ ವೈರಸ್ ಅಂತ ಏನು ಹೇಳ್ತೇವೆ, ಅಥವಾ ಅದೊಟ್ಟಿಗೆ ಈ ಹಾಗೆ ಹೇಳಿದ RSV ಇರ್ಬೋದು, ಈ ರೋಗಗಳಿರ್ಬೋದು, ಇದರ ಮೊದಲ ತೊಂದರೆ ನಮ್ಮ ಮೂಗಿನಿಂದ ಶುರುವಾದರೆ ನಮ್ಮ ಶ್ವಾಸಕೋಶದವರೆಗೆ ಇರುತ್ತೆ. ಅಂದರೆ ಮೂಗಿನಲ್ಲಿ ಶೀತ ಆಗ್ಬೋದು, ಶೀತ ಆಗಿ ಮೂಗಿಂದ ಏನು ನೀರು ಸುರಿಬೋದು, ಅದರ ಜೊತೆ ಒಂದಷ್ಟು ನಾವು ಸುರುಳೆ ಅಂತ ಅಥವಾ ಮ್ಯೂಕಸ್ ಅಂತ ಹೇಳ್ತೀವಿ ಅದು ಸುರಿಬೋದು. ಆನಂತರ ಒಂದು ಸ್ವಲ್ಪ ಕೆಳಗೆ ಹೋದರೆ ಮೂಗಿನ ಹಿಂಭಾಗದಲ್ಲಿ ಅಥವಾ ನಮ್ಮ ಬಾಯಿ ಹಿಂಭಾಗದಲ್ಲಿ ಏನು ಬಾಯಿಯ ಒಳಪದರ ಇದೆ ಅದು ಊತಕೊಂಡಿರ್ಬೋದು. ಅದಕ್ಕಿಂತಲೂ ಕೆಳಗೆ ಹೋಗಿ ನಮ್ಮ ಸ್ವರಗಳಲ್ಲಿ ಒಂಚೂರು ವ್ಯತ್ಯಾಸ ಬರ್ಬೋದು, ಹಾರ್ಸ್ನೆಸ್ ವಾಯ್ಸ್ ಬರ್ಬೋದು. ಇನ್ನೂ ಕೆಳಗಡೆ ಹೋಗಿ ಕೆಮ್ಮು, ದಮ್ಮು, ಉಸಿರಾಟದ ತೊಂದರೆ, ವಿಪರೀತ ತೊಂದರೆ ಆದರೆ ನ್ಯುಮೋನಿಯಾಗೆ ತಿರುಗಿ ಗಳಲ್ಲಿ ನ್ಯುಮೋನಿಯಾ ಬರ್ಬೋದು. ಅದರ ಅರ್ಥ ಈಗ ಇಷ್ಟು ಹೇಳಿದೆ ಅಂತ ಹೇಳಿದ ಕೂಡಲೇ ಇದು ಎಲ್ಲರಿಗೂ ಈ ರೀತಿ ಆಗಬೇಕು ಅಂತ ಇಲ್ಲ. ಎಲ್ಲೋ 100ರಲ್ಲಿ 3-5% ಮಕ್ಕಳಿಗೆ ನ್ಯುಮೋನಿಯಾದತ್ತ ವಾಲ್ಬಹುದು. ಆದರೆ ಇಲ್ಲಿ ಉಳಿದ ನ್ಯುಮೋನಿಯಾಕ್ಕಿಂತ ಇದೊಂದು ಸ್ವಲ್ಪ ಭಿನ್ನವಾಗಿರ್ತದೆ. ಇದನ್ನು ವೈಟ್ ಲಂಗ್ ಡಿಸೀಸ್ ಅಂತಲೂ ಕೂಡ ಒಂದಷ್ಟು ಕರೀತಾರೆ. ಏನದು ವೈಟ್ ಲಂಗ್ ಅಂತ ಹೇಳಿದ್ರೆ, ಇಡೀ ನಮ್ಮ ಈ ಶ್ವಾಸಕೋಶನೇ ಬಿಳಿ ಬಣ್ಣಕ್ಕೆ, ಅಂದರೆ ಎಕ್ಸ್ರೇಯಲ್ಲಿ ಬಣ್ಣ ಹಾಗೆ ಇರ್ತದೆ, ಎಕ್ಸ್ರೇಯಲ್ಲಿ ನೋಡುವಾಗ ಕಲರ್ ಬೇರೆ ಕಾಣುತ್ತೆ. ಸೊ ಅದನ್ನು ವೈಟ್ ಲಂಗ್ ಡಿಸೀಸ್ ಅಂತ ಹೇಳ್ತೇವೆ. ಸೊ ಇದರ ಚಿಕಿತ್ಸೆಗೂ ಸಾಧಾರಣದ ಬ್ಯಾಕ್ಟೀರಿಯಲ್ ಅಥವಾ ನಮಗೆ ಸಾಧಾರಣ ಬ್ಯಾಕ್ಟೀರಿಯಾದಿಂದ ಬರೋ ನ್ಯುಮೋನಿಯಾಕ್ಕೂ ಒಂದಷ್ಟು ವ್ಯತ್ಯಾಸ ಇರ್ತದೆ. ಈಗ ಈ ನ್ಯುಮೋನಿಯಾದಿಂದ ಸಾವು ಸಂಭವಿಸುವುದು ಖಚಿತ ಅಂತ ಹೇಳ್ಬೋದಾ? ಖಂಡಿತ ಇಲ್ಲ, 100ಕ್ಕೆ 100 ಕೂಡ ಇಲ್ಲ. ಎಲ್ಲೋ ತುಂಬ ನೆಗ್ಲೆಕ್ಟ್ ಆದವರು ಅಥವಾ ಯಾವುದೇ ರೀತಿಯ ಚಿಕಿತ್ಸೆ ಪಡೆಯದ ವ್ಯಕ್ತಿಗೆ ಅಥವಾ ಮಗುವಿಗೆ ತೊಂದರೆಗಳಾಗ್ಬೋದೇ ಹೊರತು, ಯಾರೆಲ್ಲ ಸರಿಯಾದ ಚಿಕಿತ್ಸೆ ಪಡೀತಾರೆ ಅಥವಾ ಆಸ್ಪತ್ರೆಗೆ ದಾಖಲಾಗ್ತಾರೆ ಅಗತ್ಯ ಬಿದ್ದಲ್ಲಿ ಮಾತ್ರ, ಆಸ್ಪತ್ರೆ ದಾಖಲಾಗ್ತದೆ ಅಂತ ಹೇಳಿದರೆ ಯಾರಿಗೆಲ್ಲ ಶೀತ ಆಗಿದೆ ನಾಳೆ ಓಡಿಕೊಂಡು ಬಂದು ಅಡ್ಮಿಟ್ ಆಗುವ ಅಥವಾ ಆಸ್ಪತ್ರೆಯಲ್ಲಿ ದಾಖಲಾಗುವ ಅಗತ್ಯ ಇಲ್ಲ. ಯಾರಿಗೆ ವಿಪರೀತ ಉಸಿರಾಟದ ತೊಂದರೆ ಬರ್ತದೆ ಅಥವಾ ಮಕ್ಕಳು ಯಾರು ಮೂಗನ್ನು ಮೂಗಿನ ಹೊಳ್ಳೆಗಳನ್ನು ದೊಡ್ಡದು ಮಾಡ್ತಾ ಇದ್ದಾರೆ ಅಥವಾ ಕುತ್ತಿಗೆ ಏನಾರ ಸೆಟೆದುಕೊಳ್ತದೆ ಅಥವಾ ತುಂಬ ಕಷ್ಟಪಟ್ಟು ಉಸಿರು ತಗೋತಾ ಇದ್ದಾರೆ, ಅಂಥ ಮಕ್ಕಳಿಗೆ ಆಸ್ಪತ್ರೆಯ ದಾಖಲಾತಿ ಅಗತ್ಯ ಇರ್ಬೋದು. ಅವರಿಗೊಂದಷ್ಟು ಈ ಇನಲೇಷನ್ ಅಂತ ಹೇಳ್ತೇವೆ, ಅಂದರೆ ಒಳಗಡೆ ಗಾಳಿಯ ಮೂಲಕ ಕೊಡುವಂಥ ಒಂದಷ್ಟು ಮದ್ದುಗಳಿವೆ, ಬ್ರಾಂಕೋ ಡೈಲೆಟರ್ಸ್ ಅಂತ ಹೇಳ್ತೇವೆ, ಅದನ್ನು ನೀಡಬೇಕಾದೀತು. ಅದರ ಅರ್ಥ ಎಲ್ಲರಿಗೂ ಅಲ್ಲ, ಹೆಚ್ಚಿನವರಿಗೆ ಬೇಕಾಗಲ್ಲ, ಯಾರಿಗೆ ತುಂಬ ಜೋರಾಗ್ತದೆ ಅಂಥವರಿಗೆ ಆ ರೀತಿಯ ಮಾಸ್ಕ್ ಮೂಲಕ ಬ್ರಾಂಕೋ ಡೈಲೆಟರ್ಸ್ ಕೊಡ್ಬೋದು. ವಿಪರೀತ ಅಗತ್ಯ ಬಿದ್ದರೆ ಆಕ್ಸಿಜನ್ ಅಥವಾ ಆಮ್ಲಜನಕವನ್ನು ನೀಡಲು ಬೇಕಾಗ್ಬೋದು. ಇನ್ನೂ ಮುಂದುವರೆದು ಒಂದೆರಡು ಜನರಿಗೆ ವೆಂಟಿಲೇಟರ್ನ ಅಗತ್ಯ ಬರಬಹುದು, ಯಾವಾಗ ಯಾವುದೇ ರೀತಿಯ ಅವರು ಸರಿಯಾದ ಚಿಕಿತ್ಸೆ ಪಡೆದಿದ್ದರೆ. ಈಗ ಇದು ದೊಡ್ಡವರಲ್ಲಿ ಕಾಣಿಸುವುದಿಲ್ವಾ? ಅದೇ ಹೇಳಿದ್ದು, ನಮ್ಮನ್ನು ಪರೀಕ್ಷೆ ಮಾಡಿದ್ರು ನಮಗೂ ಬಂದು ಹೋಗಿರ್ಬೋದು. ನಮ್ಮಲ್ಲಿ ಗುರುತರವಾದ ಒಂದು ಯಾವುದೇ ಲಕ್ಷಣವನ್ನು ಅದು ಉಂಟು ಮಾಡದಿದ್ದರಿಂದ ನಾವು ಅದನ್ನು ಬಿಟ್ಟು ಬಿಡ್ತೇವೆ. ಶೀತ ಆಗಿತ್ತು, ಮೂಗಿಂದ ಇಳಿತು, ಕೆಮ್ಮು ಬಂತು, ಕೆಮ್ಮಿನ ನಂತರ ನಾವು ಸ್ವಲ್ಪ ಸರಿಯಾದೆವು, ನಮ್ಮ ಮರ್ತೋಯ್ತು. ಯಾವಾಗ ಅದು ಜೋರಾಗ್ತದೆ ಆಗ ಮಾತ್ರ ಅಲ್ವಾ ತಾವು ಅದರ ಬಗ್ಗೆ ವಿಶೇಷವಾಗಿ ಗಮನಿಸೋದು. ಈಗ ಏನಾಗಿದೆ, ಇದೊಂದು ಸೋಷಿಯಲ್ ಮೀಡಿಯಾದಲ್ಲಿ ಜಾಸ್ತಿ ಮುಂದುವರಿತಾ ಇರೋದ್ರಿಂದ ಇದರ ಬಗ್ಗೆ ಜಾಸ್ತಿ ಮಾತಾಡ್ತಾ ಇದ್ದಾರೆ, ಹಾಗೂ ಈ ಬಗ್ಗೆ ಜನ ಕೂಡ ಒಂದಷ್ಟು ಗಾಬರಿ ಆಗ್ತಾ ಇದ್ದಾರೆ. ಏನೋ ಹೊಸ್ತು ಕೋವಿಡ್ ಥರ ಹೊಸ್ತು ಬರ್ತಾ ಇದೆ, ಮತ್ತೇನಾದರೂ ಲಾಕ್ಡೌನ್ ಆಗ್ತದೋ, ಮತ್ತೇನಾದರೂ ನಮ್ಮನ್ನು ಆಚೀಚೆ ಹೋಗದಾಗೆ ಮಾಡ್ತಾರಾ ಸರ್ಕಾರ ಅನ್ನೋ ಒಂದು ಮನೋಭಾವನೆ ಜನರಲ್ಲಿ ಬಂದ ಕಾರಣ ಜನರು ಹೆದರ್ತಾ ಇದ್ದಾರೆ. ಈಗ ಇದಕ್ಕೆ ಈ ಎಲ್ಲ ನೀವು ಹೇಳಿದ್ರಿ ಏನು ಸಿಂಪ್ಟಮ್ಸ್ ಅಂತ ಹೇಳಿ, ಶೀತದ ಪ್ರಕೃತಿಯ, ಹೌದು, ಇದಕ್ಕೆ ಚಿಕಿತ್ಸೆ ಯಾವ ಥರ? ಅಲ್ಲ, ಇದಕ್ಕೆ ನೋಡಿ, ಆ ವೈರಸ್ ಅಂತ ಹೇಳೋದು ಅದೇನು ದೊಡ್ಡ ರೀತಿಯ ತೊಂದರೆ ಉಂಟು ಮಾಡದ ಕಾರಣ ಅದಕ್ಕೆ ಯಾವುದೇ ರೀತಿಯ ಆ್ಯಂಟಿವೈರಲ್ ಚಿಕಿತ್ಸೆ ಕೊಡುವುದಿಲ್ಲ. ಆದರೆ ಆ ವ್ಯಕ್ತಿಯ ತೊಂದರೆಗೆ ಅನುಗುಣವಾಗಿ, ಈಗ ಜೋರಾಗಿ ಶೀತ ಆಗಿದೆ, ಮೂಗಿಂದ ಇಳಿತಾನೆ ಉಂಟು, ಆ್ಯಂಟಿಸ್ಟಮಿನ್ ಕೊಡ್ಬೋದು. ಆತನಿಗೆ ಕೆಮ್ಮು ವಿಪರೀತ ಆಗಿದೆ, ಕೆಮ್ಮುತ್ತಾ ಇದ್ದಾನೆ ತುಂಬ, ಕೆಮ್ಮು ಶಮನಕಾರಿ ಔಷಧಿಗಳನ್ನು ನೀಡಬಹುದು. ಉಸಿರು ತಗೊಳ್ಳಿಕ್ಕೆ ಕಷ್ಟ ಆಗ್ತದೆ, ದಮ್ಮಿನ ರೀತಿ ಬರ್ತಾ ಉಂಟು, ಆಗ ಇನ್ಹಲೇಷನ್ ಅಥವಾ ಏನು ಬ್ರಾಂಕೋಡೈಲೇಟರ್ಸ್ ಅಂತ ಹೇಳ್ತೀವಿ, ನಮ್ಮ ಈ ಶ್ವಾಸಕೋಶವನ್ನು ದೊಡ್ಡದು ಮಾಡುವಂಥ ಅಥವಾ ಅದರ ನಾಳಗಳನ್ನು ಹಿರಿದಿ ಹಾಕಿಸುವಂಥ ಒಂದಷ್ಟು ಔಷಧಗಳಿವೆ. ಅದನ್ನು ಬಾಯಿಯ ಮೂಲಕವೂ ಕೊಡ್ಬೋದು ಅಥವಾ ಗಾಳಿ ಮೂಲಕ ಅಥವಾ ಉಸಿರಿನ ಮೂಲಕವೂ ಕೊಡ್ಬೋದು. ಇದು ಅಗತ್ಯ ಇದ್ದಕ್ಕನುಗುಣವಾಗಿ ಚಿಕಿತ್ಸೆ ನೀಡಬೇಕಾಗ್ತದೆ. ಈಗ ಇದು ಬಂದದ್ದನ್ನು ಕಂಡುಹಿಡಿಯುವಂಥ ಒಂದು ವಿಧಾನ ಏನಾದರೂ ಉಂಟಾ? ಖಂಡಿತ ಇದೆ, ಆದರೆ ಅದರ ಬಗ್ಗೆ ಅಷ್ಟೊಂದು ಅಗತ್ಯ ಇಲ್ಲದ ಕಾರಣ ಅದನ್ನು ಎಲ್ಲರಲ್ಲಿ ಪರೀಕ್ಷೆ ಮಾಡೋ ಪರಿಸ್ಥಿತಿ ಬರುವುದಿಲ್ಲ. ಈಗ ಕೆಲವು ಸಲ ಏನಾಗ್ತದೆ ಅಂತ ಹೇಳಿದರೆ ಒಂದಷ್ಟು ತೊಂದರೆಗಾಗಿದೆ, ಯಾವುದಕ್ಕೆ ತೊಂದರೆ ಆಗಿದೆ ಅಂತ ಗೊತ್ತಾಗುವುದಿಲ್ಲ. ಆಗ ನಾವು ಎಲ್ಲ ಪರೀಕ್ಷೆಗಳನ್ನು ಒಂದರ ಹಿಂದೆ ಮಾಡ್ತಾ ಹೋಗ್ತಾರೆ. ಆಗ ನಾವು ಆರ್ ಎಸ್ ವಿ ಪರೀಕ್ಷೆ ಮಾಡ್ತಾರೆ, ಇನ್ಫ್ಲುಯೆನ್ಸಾ ಎ ಮಾಡ್ತಾರೆ, ಇನ್ಫ್ಲುಯೆನ್ಸಾ ಬಿ ಮಾಡ್ತಾರೆ, ಎಯಲ್ಲಿ ಏನೆಲ್ಲ ಬೇರೆ ಬೇರೆ ವಿವಿಧ ಸಬ್ ಟೈಪ್ ಅಂತ ಹೇಳ್ತೀವಿ ಅದನ್ನು ಮಾಡ್ತಾರೆ, ಅದೇ ರೀತಿ ಬಿಯಲ್ಲಿ ಸಬ್ ಟೈಪ್ ಏನಿರ್ತದೆ ಅದನ್ನು ಮಾಡ್ತಾರೆ. ಅದೇ ರೀತಿ ಅಂಥ ಸಮಯದಲ್ಲಿ ಈ ಮೆಟನ್ಯುಮಾ ವೈರಸ್ ಏನಿದೆ ಇದರ ಪರೀಕ್ಷೆ ಮಾಡಬಹುದಾಗಿದೆ. ಆರ್ ಟಿ ಪಿ ಸಿ ಆರ್ ಅಂತ ಮಾಡಬೇಕಾಗತ್ತೆ ಕೋವಿಡ್ಗೆ ಮಾಡಿದ ರೀತಿಯಲ್ಲಿ. ಸದ್ಯಕ್ಕೆ ಈ ಬಗ್ಗೆ ಯಾವುದೇ ಸರ್ಕಾರದ ನಿರ್ದೇಶನ ಇಲ್ಲ, ಅದ ಕಾರಣ ನಾವು ಮಾಡ್ತಾ ಇಲ್ಲ, ಯಾಕಂದ್ರೆ ಮಾಡೋ ಅಗತ್ಯತೆ ಇಲ್ಲ. ಈಗ ಈ ವೈರಸ್ ಬಾರದಾಗಿ ಇದಕ್ಕೆ ಏನಾದರೂ ಚುಚ್ಚುಮದ್ದು ಇಂಥದ್ದೇನಾದರೂ ಉಂಟು? ಖಂಡಿತ ಈವರೆಗೆ ಅಂಥದ್ದು ಯಾವುದೇ ವ್ಯವಸ್ಥೆಯನ್ನು ಮಾಡ್ತಾ ಇಲ್ಲ. ಮುಂದಕ್ಕೆ ಇದರಿಂದ ತುಂಬ ತೊಂದರೆ ಬರುವುದಿದ್ದರೆ ಬೇರೆ ಇನ್ಫ್ಲುಯೆನ್ಸಾ ವೈರಸ್ಗಿರುವ ಹಾಗೆ ಇದಕ್ಕೆ ಕೂಡ ಖಂಡಿತ ವ್ಯಾಕ್ಸಿನನ್ನು ಕೊಡಬಹುದಾಗಿದೆ. ಈಗ ಸದ್ಯಕ್ಕೆ ಯಾವುದೇ ವ್ಯಾಕ್ಸಿನ್ ಇರುವುದಿಲ್ಲ. ಇದು ಹಿಂದಿಂದಲೂ ಇತ್ತು ಅಂತ ಹೇಳಿದರೆ ಆದರೆ ಅಷ್ಟು ಉಲ್ಬಣವಾಗಿ ಮಾಡುವಂಥ ರೋಗ ಅಲ್ವಾ? ಖಂಡಿತ ಅಲ್ಲ, ಆಗ್ತಾ ಇದ್ರೆ ಇದನ್ನು ನಾವು ತುಂಬ ಆಗದಿಂದಲೇ ಇದರ ಬಗ್ಗೆ ತುಂಬ ನಾವು ಇದು ಮಾಡಬೇಕಿತ್ತು, ಅದರ ಬಗ್ಗೆ ಯೋಚಿಸಬೇಕಿತ್ತು. ನೂರರಲ್ಲಿ ಒಬ್ಬರಿಗೆ ಬಂದರೆ ಒಬ್ಬರಿಗೆ ತೊಂದರೆ ಆಗ್ಬೋದು. ಈಗ ಒಬ್ಬ ವ್ಯಕ್ತಿಗೂ ಯಾವುದೇ ರೀತಿ ತೊಂದರೆ ಆಗಬಾರ್ದು ಒಂದು ರೋಗದಿಂದ ಅಂತ ಹೇಳೋದು ಖಂಡಿತ ಈ ಜಗತ್ತಿಗೆ ವಾಸ್ತವಿಕವಾದ ವಿಷಯ ಅಲ್ಲ. ಯಾವುದೇ ರೋಗ ಇರ್ಬೋದು, ಅದು ನೂರರಲ್ಲಿ 99 ಜನರಿಗೆ ತೊಂದರೆ ಮಾಡದಿದ್ದರು ಒಬ್ಬ ವ್ಯಕ್ತಿಗೆ ದುರದೃಷ್ಟವಶಾತ್ ತೊಂದರೆ ಮಾಡಬಹುದಾಗಿದೆ. ಸೊ ಅಂಥದ್ದೇ ಒಂದು ರೋಗ ಅಲ್ಲದೆ ಮಾಸ್ ಡಿಸ್ಟ್ರಕ್ಷನ್ ಹೇಳ್ತೇವೆ, ಅಂದರೆ ತುಂಬ ಜನರನ್ನು ಕೊಲ್ಲುವಂಥ ರೋಗ ಅಂತ ಹೇಳ್ತೇವೆ. ಈಗ ನಾವು ನೋಡೋದಿದ್ರೆ ಜಪಾನೀಸ್ ಎನ್ಸೆಫಾಲೈಟಿಸ್ ಮೆದುಳು ಜ್ವರ ಬಂದರೆ 35% ಜನ ಸತ್ತೇ ಹೋಗ್ತಾರೆ, ಅದು ದೊಡ್ಡ ರೋಗ. 35% ಜನ ಸತ್ತು ಹೋಗ್ಬೋದು. ಎಬೋಲಾ ಅಂತ ಹೇಳ್ತೀವಿ ವೈರಸ್, ಅದರಲ್ಲಿ ತುಂಬ ಜನ ಸಾಯ್ತಾರೆ. ಬಟ್ ಈ ರೋಗದಲ್ಲಿ ಆ ರೀತಿಯ ಯಾವುದೇ ಮಾರ್ಟ್ಯಾಲಿಟಿ ಇರುವುದಿಲ್ಲ ಅಥವಾ ಸಾವಿನ ಪ್ರಮಾಣ ಇರುವುದಿಲ್ಲ. ಆದ ಕಾರಣ ಇದರ ಬಗ್ಗೆ ಯಾವುದೇ ರೀತಿಯ ಗಾಬರಿ ಅಗತ್ಯ ಇಲ್ಲ. ಆದರೆ ಒಬ್ಬರಿಗೊಬ್ಬರಿಗೆ ಹರಡದ ರೀತಿ ನಾವು ಜಾಗ್ರತೆ ಮಾಡಬೇಕಾಗ್ಬೋದು. ಯಾವ ರೀತಿಯಲ್ಲಿ ಇದು ಹರಡುವುದು? ಈಗ ಮೊದಲನೇದಾಗಿ ರೋಗ ಬರುವುದು ಹೇಗೆ? ರೋಗ ಬರುವುದು ಶೀತ ಕೆಮ್ಮು ಬಾಯಿಯಿಂದ ಅಥವಾ ಶ್ವಾಸಕೋಶದಿಂದ. ಸೊ ಇಲ್ಲಿರುವ ರೋಗ ಅಥವಾ ರೋಗಾಣುವನ್ನು ಹೊರಹಾಕುವ ವ್ಯವಸ್ಥೆ ಏನಿದೆ ನಮ್ಮದು, ಅವುಗಳನ್ನೆಲ್ಲ ಜಾಗ್ರತೆ ಮಾಡಬೇಕು. ಸೊ ಮೂಗಿನಿಂದ ಇಳಿಯುವಂಥ ನೀರು ಅಥವಾ ಮ್ಯೂಕಸ್ ಏನಿದೆ ಅದನ್ನು ಸಿಕ್ಕಿದಲ್ಲೆಲ್ಲ ಬಿಸಾಡಬಾರ್ದು ಅಥವಾ ಅದನ್ನು ಮುಟ್ಟಬಾರ್ದು. ಬಂದ ವ್ಯಕ್ತಿ ಅದನ್ನು ಬೇರೆ ಕಡೆಗೆ ಬಿಸಾಡಬಾರ್ದು, ಇನ್ನೊಬ್ಬ ವ್ಯಕ್ತಿ ಅದನ್ನು ಮುಟ್ಟಬಾರ್ದು. ಬಾಯಿಯಿಂದ ಬಂದಂಥ ಉಗುಳುಗಳಿರ್ಬೋದು, ಬಾಯಿಯ ದ್ರವಗಳಿರ್ಬೋದು, ಕೆಮ್ಮಿನ ಜೊತೆ ಬರುವಂಥ ನೀರಿನ ಡ್ರಾಪ್ಲೆಟ್ಸ್ ಇರ್ಬೋದು, ಅದನ್ನು ಕೂಡ ಒಂದಷ್ಟು ಅವಾಯ್ಡ್ ಮಾಡಬೇಕಾಗತ್ತೆ. ಅದೇ ರೀತಿ ಆ ವ್ಯಕ್ತಿಯ ಬೇರೆ ಉಸಿರಿನ ಸೆಕ್ರೇಷನ್ಸ್ ಏನಿರ್ತದೆ ಅದನ್ನು ನಾವು ದೂರ ಇಟ್ಟರೆ ಖಂಡಿತ ರೋಗ ಹರಡೋದಿಲ್ಲ. ಈಗ ಇನ್ನೊಂದು ನಾವು ಇದರಲ್ಲಿ ಊಹಿಸ್ಬೋದು, ಈಗ ಒಬ್ಬ ವ್ಯಕ್ತಿ ಒಂದು ಕಡೆ ಕೂತಿರ್ತಾನೆ, ಆತನ ಮೂಗಿನಿಂದ ಬಾಯಿಯಿಂದ ಬಂದ ದ್ರವಗಳು ಕೆಳಗೆ ಬಿದ್ದಿರ್ತದೆ, ಅದನ್ನು ನಾವು ಕೈಯಲ್ಲಿ ಮುಟ್ಟುತ್ತೇವೆ. ಅಂದರೆ ಈಗ ಒಂದು ಮುಖ್ಯವಾಗಿ ಹೇಳೋದಿದ್ರೆ ಒಂದು ಮೇಜ್ ಇರ್ಬೋದು, ಒಬ್ಬ ವ್ಯಕ್ತಿಗೆ ಶೀತ ಜ್ವರ ಇದೆ, ಅವನು ಕೂತ್ಕೊಳ್ಳುವಾಗ ಆ ಪೆನ್ ಒಂದು ಮುಟ್ಟಿದ್ದಾನೆ, ಅದೇ ಪೆನ್ನನ್ನು ನೀವು ಉಪಯೋಗಿಸ್ತೀರಿ, ಅಥವಾ ಆತನು ಒಂದು ಕರ್ಚಿಪ್ ಅಥವಾ ಕರವಸ್ತ್ರ ಉಪಯೋಗಿಸ್ತಾನೆ, ಆ ಕರವಸ್ತ್ರ ನೀವು ಮತ್ತೆ ಮುಟ್ಟಿದ್ದೀರಿ. ನೀವು ಮುಟ್ಟಿದ ನಂತರ ನಿಮ್ಮ ಮೂಗನ್ನು ನಿಮ್ಮ ಬಾಯಿಯನ್ನು ನೀವು ಮುಟ್ತೀರಿ, ಆಗ ಅವನ ಬಾಯಿ ಅಥವಾ ಅವನ ಮೂಗಲ್ಲಿದ್ದ ದ್ರವದಲ್ಲಿದ್ದ ರೋಗಾಣು ಆ ಕರವಸ್ತ್ರವನ್ನು ಅಥವಾ ಆ ಮೇಜನ್ನು ಸೇರಿ ಆ ಮೇಜಿನಿಂದ ನಿಮ್ಮ ಕೈಯನ್ನು ಸೇರಿ ನಿಮ್ಮ ಕೈಯ ಮೂಲಕ ನಿಮ್ಮ ಮೂಗನ್ನು ಅಥವಾ ನಿಮ್ಮ ಬಾಯಿಯನ್ನು ಸೇರಿ ನಿಮ್ಮಲ್ಲಿ ರೋಗ ಬರಬಹುದೇ ಹೊರತು ಹಾಗೆ ಸುಮ್ಮನೆ ಒಬ್ಬನ ನೋಡಿದರೆ ಖಂಡಿತ ಬರೋದಿಲ್ಲ. ಇದು ನಾವು ಕಲಿಬೇಕಾದ. ಸೊ ಇಲ್ಲಿ ಎರಡೂ ಜನ ಇದರ ಬಗ್ಗೆ ಯೋಚಿಸಬೇಕು. ಯಾರಿಗೆ ರೋಗ ಬಂದಿದೆ ಆತನು ನನ್ನಿಂದ ಇನ್ನೊಬ್ಬರಿಗೆ ಹೋಗದ ರೀತಿಯಲ್ಲಿ ಬೇಕಾದ ಜಾಗರೂಕತೆಯನ್ನು ಮಾಡಬೇಕು. ಯಾರಿಗೆ ರೋಗ ಬಂದಿಲ್ಲ ಆತನು ರೋಗ ಬಾರದ ಹಾಗೆ ಅದೇ ರೀತಿಯ ಜಾಗರೂಕತೆಯನ್ನು ಪಡೆಯಬೇಕು. ಇದಕ್ಕೆ ಚಿಕಿತ್ಸೆ ಅನ್ನುವಂಥದ್ದು ಸಾಮಾನ್ಯ ಇದಕ್ಕೆ ಖಂಡಿತವಾಗಿಯೂ ಇದೆ. ಯಾವುದೇ ರೀತಿಯ ಭಯ ಬೇಡ, ಯಾವುದೇ ರೀತಿಯ ತೊಂದರೆ ಇರುವುದಿಲ್ಲ. ಇದು ಖಂಡಿತವಾಗಿ ಗುಣಮುಖ ಆಗುವಂಥ ಒಂದು ರೋಗ ಆಗಿದೆ. ಆದರೆ ರೋಗ ಬಂದವರು ಮಾತ್ರ ನಾನು ಆಗ ಹೇಳಿದ್ದನ್ನು ಮುಖ್ಯವಾಗಿ ಪಾಲಿಸಬೇಕು, ಯಾವುದೇ ರೋಗ ಇರಲಿ. ಈಗ ನಾವು ಮೆಟನಿಮೋ ವೈರಸ್ ಅಂತ ಅಲ್ಲ, ಬೇರೆ ಶೀತ ಜ್ವರ ಕೂಡ ಹರಡ್ತದೆ ಒಬ್ಬರಿಂದ ಒಬ್ಬರಿಗೆ. ಸೊ ನನಗೆ ಬಂದಿದೆ ಶೀತ ಜ್ವರ, ನಾನು ಯಾಕೆ ಅದನ್ನು ಇನ್ನೊಬ್ಬರಿಗೆ ಕೊಡಬೇಕು? ಸೊ ಶೀತ ಜ್ವರ ಬಂದವರು ಮನೆಯಲ್ಲೇ ಇದ್ದು ಒಂದು 5 ದಿವಸ ಒಂದಷ್ಟು ವಿಶ್ರಾಂತಿ ತಗೊಂಡು ಬಿಸಿ ಬಿಸಿಯಾದ ಪದಾರ್ಥಗಳನ್ನು ತಗೊಂಡು, ಅಂದರೆ ಬಿಸಿ ಬಿಸಿ ಅಂತೇಳಿದ್ರೆ ಸುಡುವಷ್ಟು ಬಿಸಿ ಅಲ್ಲ, ಹಿತವಾದ ಬಿಸಿಯಷ್ಟು ಅಂತ ಒಂದು ದ್ರವಾಂಶಗಳನ್ನು ಜಾಸ್ತಿ ತೆಗೆದುಕೊಂಡು ತಮ್ಮ ಕರವಸ್ತ್ರಗಳನ್ನು ತಾವು ಆದಷ್ಟು ಸಾರ್ವಜನಿಕರು ಉಪಯೋಗಿಸುವಂಥ ಜಾಗಗಳನ್ನು ಉಪಯೋಗಿಸದೇ ಇದ್ದರೆ ಖಂಡಿತವಾಗಿ ಈ ರೋಗ ಮಾಸಾಗಿ ಹರಡುವುದಿಲ್ಲ, ಅಂದರೆ ಉಳಿದವರಿಗೆ ಹರಡುವುದಿಲ್ಲ. ಸೊ ಯಾರಿಗೆ ರೋಗ ಬಂದಿರ್ತದೆ, ಈಗ ಒಬ್ಬನಿಗೆ ಶೀತ ಜ್ವರ ಬಂದಿದೆ, ಅವನು ಮೂವಿ ಥಿಯೇಟ್ರಿಗೆ ಹೋಗೋದು, ಜಾತ್ರೆಗೆ ಹೋಗೋದು, ಅಥವಾ ಮದುವೆಗೆ ಹೋಗೋದು, ಯಾರ್ದೋ ಮುಂಜಿಗೆ ಹೋಗೋದು, ಬರ್ತ್ಡೇ ಅಥವಾ ಏನು ಹುಟ್ಟಿದ ಹಬ್ಬದ ಸೆಲೆಬ್ರೇಷನ್ಗೆ ಹೋಗೋದು, ಉಪನಯನಕ್ಕೆ ಹೋಗೋದು, ಇದನ್ನು ಮಾಡದೇ ಇದ್ದರೆ ಅಲ್ಲಿ ಬಂದಂಥ ಜನರು ಸೇಫ್ ಆಗಿರ್ತಾರೆ. ಸೊ ಅದನ್ನು ಆತನು ಯೋಚಿಸಬೇಕು, ನನಗೆ ಶೀತ ಜ್ವರ ಬಂದಿದೆ ಅಥವಾ ನನ್ನಲ್ಲಿ ಯಾವುದೋ ಒಂದು ಜ್ವರ ಇದೆ, ನಾನು ಇದನ್ನು ಇನ್ನೊಬ್ಬರಿಗೆ ಕೊಡಬಾರ್ದು ಅನ್ನುವ ಮನೋಭಾವನೆ ಪ್ರತಿಯೊಬ್ಬ ರೋಗಿಗೂ ಇರಬೇಕು. ಅದೇ ರೀತಿ ನಾವುಗಳು ಕೂಡ ರೋಗಿಗಳನ್ನು ಸ್ವಲ್ಪ ದೂರದಿಂದ ವ್ಯವಹರಿಸಬೇಕು. ಯಾರು ವೈದ್ಯರಿರ್ತಾರೆ, ಯಾರು ನರ್ಸ್ಗಳಿರ್ತಾರೆ ಅಥವಾ ಶುಶ್ರೂಷಕರು ಇರ್ತಾರೆ ಅಥವಾ ಶುಶ್ರೂಷಕಿ ಇರ್ತಾರೆ ಅಥವಾ ಈ ವೈದ್ಯ ಲೋಕಕ್ಕೆ ಸಂಬಂಧಪಟ್ಟಂಥವ್ರು ಇರ್ತಾರೆ, ಅವ್ರಿಗೆ ಗೊತ್ತಿರ್ತದೆ, ಮಾಸ್ಕ್ ಹಾಕಿಕೊಳ್ತಾರೆ, ಜಾಗ್ರತೆ ಮಾಡ್ತಾರೆ, ಆಗಾಗ ಕೈಗಳನ್ನು ತೊಳಿಕೊಳ್ತಾರೆ ಅಥವಾ ಕೈಗೆ ಸ್ಯಾನಿಟೈಸರ್ ಹಾಕ್ಕೊಳ್ತಾರೆ. ಬಟ್ ನಮ್ಮ ಸಾರ್ವಜನಿಕರಿಗೆ ಇದನ್ನೆಲ್ಲ ಮಾಡಲಿಕ್ಕೆ ಕಷ್ಟ. ಸೊ ಅವರು ಒಂದಷ್ಟು ಇಂಥ ವಿಷಯಗಳನ್ನು ಮಾಡಿದರೆ, ಕೈಗಳನ್ನು ಆಗಾಗ ತೊಳ್ಕೊಂಡ್ರೆ, ಮತ್ತೆ ಮತ್ತೆ ಪದೇ ಪದೇ ಮೂಗನ್ನು ಮುಟ್ಕೊಳ್ಳೋದು, ಬಾಯನ್ನು ಮುಟ್ಕೊಳ್ಳೋದು, ಕಣ್ಣನ್ನು ಮುಟ್ಕೊಳ್ಳೋದು, ಇದನ್ನು ಮಾಡದೆ ಅತೀ ಅಗತ್ಯ ಇದ್ದರೆ, ಅಂಥ ಒಂದು ವೇಳೆ ರೋಗಿ ಇದ್ದಾನೆ ಅಂತ ಗೊತ್ತಿದ್ದರೆ, ಅವನ ಹತ್ರ ವ್ಯವಹರಿಸಬೇಕು ಅಂತ ಗೊತ್ತಿದ್ದರೆ, ಆಗ ಮಾಸ್ಕ್ ಹಾಕಿಕೊಂಡು ಖಂಡಿತ ವ್ಯವಹರಿಸಬಹುದಾಗಿದೆ. ಈಗ ಈ ರೋಗ ಲಕ್ಷಣಗಳನ್ನೇ ಹೊಂದಿದಂತಹ ಬೇರೆ ರೋಗಗಳು ಇದ್ದಾವ? ಸಾಕಷ್ಟು ಇದ್ದಾವೆ, ತುಂಬಾನೇ ಇದೆ. ಈಗ ಎಲ್ಲ ಇನ್ಫ್ಲುಯೆನ್ಸಾ ರೋಗಗಳು, RSV ವೈರಸ್ ಇರ್ಬೋದು, ಇದೆಲ್ಲವೂ ಇದೇ ರೀತಿ ಇರುತ್ತೆ, ಕೆಮ್ಮು ಶೀತ. ಹಾಗೆ ನೋಡಿದರೆ COVID-19 ಕೂಡ ಇದೇ ರೀತಿ ಇರುತ್ತೆ ಹಾಗೆ ನೋಡಿದರೆ. ಸೊ ಎಲ್ಲ ಶೀತ ಜ್ವರದ ಎಲ್ಲ ರೋಗಗಳು ಉಸಿರಾಟದ ತೊಂದರೆಯನ್ನು ಉಂಟು ಮಾಡಬಹುದು, ಹಾಗೂ ಇದೇ ಲಕ್ಷಣವನ್ನು ಹೊಂದಬಹುದು. ಇನ್ನೊಂದು ಅಂತ ಹೇಳಿದರೆ, ಈ ಎಲ್ಲ ರೋಗಗಳು ಈ ಮೇಲೆ ಹೇಳಿದ ಅಥವಾ ಈ ಮೊದಲು ಹೇಳಿದ ಎಲ್ಲ ರೀತಿಯಿಂದಲೂ ಹರಡ್ತದೆ. ರೋಗ ಯಾವುದೇ ಇರಲಿ, ಜಾಗ್ರತೆ ಮಾಡೋದು ಅತಿ ಉತ್ತಮ. ಈಗ ಈ ಚಳಿಗಾಲದಲ್ಲಿ ಇಂಥ ರೋಗಗಳು ಉಲ್ಬಣ ಆಗದ ಹಾಗೆ ನಾವು ಒಂದು ಜಾಗ್ರತೆ ಮಾಡಬೇಕು, ಮತ್ತು ನಮ್ಮ ಕಾರ್ಯವಿಧಾನದಲ್ಲಿ ಅಥವಾ ನಮ್ಮ ಫುಡ್ಡಿನಲ್ಲಿ ಇದರಲ್ಲಾದರೂ ಬದಲಾವಣೆ ಬೇಕು? ಖಂಡಿತ ಹೌದು. ಈಗ ಮೊದಲನೇದಾಗಿ ನೋಡಿ, ಬಿಸಿಯಾದ ಪದಾರ್ಥಗಳು ಅಥವಾ ಬಿಸಿ ಬಿಸಿಯಾದ ವಸ್ತುಗಳನ್ನು ತಿನ್ನೋದ್ರಿಂದ ಅಥವಾ ಯಾವುದೇ ಸಾರ್ವಜನಿಕ ಜಾಗದಲ್ಲಿ ಶುಚಿಯಾಗಿ ಇಲ್ಲದಂಥ ವಸ್ತುಗಳನ್ನು ತಿನ್ನದೇ ಇರೋದ್ರಿಂದ ಅಥವಾ ಒಂದಷ್ಟು ನೀರಿನಂಶ ದ್ರವಾಂಶಗಳನ್ನು ಜಾಸ್ತಿ ತಗೊಳ್ಳೋದರಿಂದ, ಪೋಷಕಾಂಶ ಯುಕ್ತವಾದ ಆಹಾರಗಳನ್ನು ತಗೊಳ್ಳೋದರಿಂದ, ಪೋಷಕಾಂಶ ಯುಕ್ತ ಅಂತ ಹೇಳಿದರೆ ನೀವು ವಿಟಮಿನ್ ಟ್ಯಾಬ್ಲೆಟ್ ತೊಗೊಳ್ಬೇಕು ಅಂತ ಹೇಳ್ತಾ ಇಲ್ಲ, ಆದರೆ ಜಂಕ್ ಫುಡ್ ಅಂತ ಏನು ಹೇಳ್ತೀವಿ ನಾವು, ಅವುಗಳನ್ನು ಒಂದು ಸ್ವಲ್ಪ ಕಮ್ಮಿ ಮಾಡೋದ್ರ ಮೂಲಕ ಖಂಡಿತವಾಗಿಯೂ ರೋಗಗಳನ್ನು ದೂರವಾಗಿ ಇಡ್ಬೋದು. ಈ ಚಳಿಗಾಲದ ಸಂದರ್ಭದಲ್ಲಿ ಶ್ವಾಸಕೋಶಕ್ಕೆ ಸಂಬಂಧಪಟ್ಟ ರೋಗಗಳು ಮಾತ್ರ ಬರುವುದು ಅಥವಾ ಬೇರೆ ರೋಗಗಳು ಬರ್ತವೆ? ಖಂಡಿತ ಬೇರೆ ಬೇರೆ ರೋಗಗಳು ಬರ್ತದೆ. ಈಗ ನೀರಿನಿಂದ ಹರಡುವ ರೋಗಗಳಿಗೆ ಖಂಡಿತ ಯಾವುದೇ ರೀತಿಯ ಅಡೆತಡೆಗಳಿರುವುದಿಲ್ಲ, ಕಲುಷಿತ ನೀರು ತಗೊಂಡ್ರೆ ಖಂಡಿತ ಅದರಿಂದ ಬರಬಹುದು. ಅದೇ ರೀತಿ ಉಸಿರಿನ ಮೂಲಕ ಬರುವಂಥ ಬ್ಯಾಕ್ಟೀರಿಯಲ್ ರೋಗಗಳು ಇರುತ್ತೆ. ಈಗ ಮುಖ್ಯವಾಗಿ ಹೇಳೋದು ಕ್ಷಯರೋಗ ಕೂಡ ಬರಬಹುದು. ಚಳಿಗಾಲದಲ್ಲಿ ಎಲ್ಲ ರೀತಿಯ ರೋಗಗಳು ಒಂದಷ್ಟು ತಮ್ಮ ಅಂಶಗಳಿಂದ ಮೇಲೆ ಹೋಗಿ ಬಾಧನೆ ಕೊಡ್ತದೆ. ಸೊ ಅದು ಒಂದಷ್ಟು ಸತರ್ಕರಾಗಿ ಪೋಷಕಾಂಶಯುಕ್ತವಾದ ಆಹಾರ ಪದ್ಧತಿಯನ್ನು ಉಪಯೋಗಿಸಿಕೊಂಡು ವ್ಯಾಯಾಮವನ್ನು ಸರಿಯಾಗಿ ಮಾಡಿ, ಉಸಿರಿನ ವ್ಯಾಯಾಮ ಕೂಡ ತುಂಬ ಒಳ್ಳೆಯದು. ವ್ಯಾಯಾಮ ಯುಕ್ತವಾದ ವ್ಯಕ್ತಿತ್ವ, ಪೋಷಕಾಂಶ ಉಳ್ಳಂಥ ಆಹಾರ ಖಂಡಿತ ಈ ರೋಗವನ್ನು ದೂರ ಇಟ್ಕೊಳ್ಬೋದು. ಒಳ್ಳೆಯದು ಡಾಕ್ಟರ್ ನವೀನ್ ಚಂದ್ರ ಕುಲಾಲ್ ಅವರೇ. ಮುಖ್ಯವಾಗಿ ಈ ಚೈನಾದಿಂದ ಈಗ ಏನು ಹೆಚ್ಚು ಹೆಚ್ಚು ಬರ್ತಾ ಇದೆ ಅಂತ ಹೇಳಿ ಒಂದು ಚರ್ಚೆಯಲ್ಲಿ ಇರುವಂತಹ ಒಂದು ವೈರಸ್ನಿಂದ ಬರುವಂತಹ ರೋಗ, ಚಳಿಗಾಲದಲ್ಲಿ ಬರುವ ಈ ಥರದ ಬೇರೆ ಬೇರೆ ಕಾಯಿಲೆಗಳ ಒಂದು ಮಾಹಿತಿಯನ್ನು ಕೂಡ ನೀಡಿದ್ದೀರಿ. ಧನ್ಯವಾದಗಳು ಸರ್. ನಮಸ್ಕಾರ. ನಮಸ್ತೆ. ಮೊದಲಿಗೆ ಜನರು ಯಾರೂ ಇದರ ಬಗ್ಗೆ ಗಾಬರಿ ಪಡದೆ ತೆಗೆದುಕೊಳ್ಳಬೇಕಾದ ಎಚ್ಚರಿಕೆ ತೆಗೆದುಕೊಂಡು ಮಕ್ಕಳಿಗೆ ಶೀತ ಜ್ವರ ಬಂದರೆ ದಯವಿಟ್ಟು ಶಾಲೆಗೆ ಕಳಿಸದೇ ಇರುವುದು ನಮ್ಮಲ್ಲಿಂದ ಕಳಕಳಿಯ ವಿನಂತಿ ಅಷ್ಟೆ. ಇದುವರೆಗೆ HMPV ಹೊಸ ಕಾಯಿಲೆ ಭೀಕರ ಕಾಯಿಲೆಯೇ? ಈ ಕುರಿತು ದಕ್ಷಿಣ ಕನ್ನಡ ಜಿಲ್ಲಾ ಸರ್ವೇಕ್ಷಣಾ ಅಧಿಕಾರಿ ಡಾ ನವೀನ್ ಚಂದ್ರ ಕುಲಾಲ್ ಅವರೊಂದಿಗೆ ನಡೆಸಿದ ಸಂದರ್ಶನ ಕೇಳುತ್ತಿರಿ. ಇವರನ್ನು ಸಂದರ್ಶಿಸಿದವರು ಪಿಎಸ್ ಸೂರ್ಯನಾರಾಯಣ ಭಟ್. ಹಮ್ನೆ ಫಸಲ್ ಬಿಮಾ ಯೋಜನಾ ಕೋ ಅಧಿಕ ಪ್ರಭಾವಿ ಬನಾಯಾ, ಉಸ್ಕೆ ದಾಯರೆ ಮೇ ಜಾದಾ ಕಿಸಾನೋ ಕೋ ಲಾಯೆ. ಇನ್ನಿಲ್ಲ ಭಯ, ಇನ್ನಿಲ್ಲ ಚಿಂತೆ, ಸಿಕ್ಕಿದೆ ನಮಗೆ ಹೊಸ ಮಾರ್ಗ. ಮಾಡಿಸಿ ನಾವು ಬೆಳೆ ವಿಮೆಯ, ದೂರಾಗಿಸಿದೆವು ರೈತರ ಚಿಂತೆಯ. ಭವಿಷ್ಯವಾಯಿತು ನಿಶ್ಚಿಂತ, ಬೆಳೆಯು ಸುರಕ್ಷಿತ ನಿಶ್ಚಿಂತ, ರೈತ ಬೆಳೆ ವಿಮೆಯಿಂದ ಎಲ್ಲರೂ ತೃಪ್ತ. ಹಿಂದೆ ಪ್ರಧಾನಮಂತ್ರಿ ಫಸಲು ಬಿಮಾ ಯೋಜನೆಯಡಿ ನೋಂದಾಯಿಸಿಕೊಳ್ಳಿರಿ ಮತ್ತು ನಷ್ಟದಿಂದ ಉಂಟಾಗುವ ಹಾನಿಯಿಂದ ನಿಶ್ಚಿಂತರಾಗಿರಿ. ಸ್ಥಳೀಯ ಪ್ರಕೃತಿ ವಿಕೋಪದಿಂದ ಬೆಳೆ ನಷ್ಟವಾದರೂ ನೀವು ಅದರ ಸರಿಯಾದ ಬೆಲೆಯನ್ನು ಪಡೆಯುವಿರಿ. ಪ್ರಧಾನಮಂತ್ರಿ ಫಸಲು ಬಿಮಾ ಯೋಜನೆಯಡಿ ನೋಂದಾಯಿಸಿಕೊಳ್ಳಲು ಹಿಂದೆ ಹತ್ತಿರದ ಬ್ಯಾಂಕ್ ಶಾಖೆ, ಸಾಮಾನ್ಯ ಸೇವಾ ಕೇಂದ್ರ, ಗ್ರಾಮ ಒನ್ ಸೆಂಟರ್ ಅಥವಾ ಅಧಿಕೃತ ವಿಮಾ ಸಂಸ್ಥೆಯವರನ್ನು ಸಂಪರ್ಕಿಸಿರಿ. ಏಕೆಂದರೆ ಬೆಳೆಯು ಸುರಕ್ಷಿತ ನಿಶ್ಚಿಂತ, ರೈತ ಬೆಳೆ ವಿಮೆಯಿಂದ ಎಲ್ಲರೂ ತೃಪ್ತ. ಕೃಷಿ ಮತ್ತು ರೈತರ ಕಲ್ಯಾಣ ಖಾತೆ, ಭಾರತ ಸರ್ಕಾರ. ಈಗ ಕೇಳಿ ಕೃಷಿ ಮಾಹಿತಿ ಜಯಶ್ರೀ ಅವರಿಂದ. ಮನೆಯ ಸುತ್ತಮುತ್ತ ಸುಲಭವಾಗಿ ನೆಟ್ಟು ಬೆಳೆಸುವಂಥ ಹಣ್ಣಿನ ಗಿಡಗಳ ಬಗ್ಗೆ ಕೆಲವೊಂದು ಮಾಹಿತಿ. ಈ ಪೈಕಿ ಪಪ್ಪಾಯ, ಪೇರಳೆ, ಜಂಬುನೇರಳೆ, ಸ್ಟಾರ್ ಫ್ರೂಟ್, ಚಿಕ್ಕು ಇತ್ಯಾದಿ. ಮೊದಲನೇದಾಗಿ ಪಪ್ಪಾಯಿ ಗಿಡದ ಉಪಯೋಗ ಹಾಗೂ ಮೊಳಕೆ ಬರಿಸುವ ವಿಧಾನ. ಪಪ್ಪಾಯಿ ಹಣ್ಣು ಕೊಲೆಸ್ಟ್ರಾಲನ್ನು ಕಮ್ಮಿ ಮಾಡುತ್ತದೆ ಹಾಗೂ ತೂಕ ಇಳಿಸಿಕೊಳ್ಳಲು ಸಹಾಯ ಮಾಡುತ್ತದೆ. ಪಪ್ಪಾಯಿ ಹಣ್ಣನ್ನು ಸೇವಿಸುವುದರಿಂದ ರೋಗ ನಿರೋಧಕ ಶಕ್ತಿ ಹೆಚ್ಚಾಗುತ್ತದೆ ಹಾಗೂ ಮಧುಮೇಹಿಗಳಿಗೂ ತುಂಬ ಒಳ್ಳೆಯದು. ಇದರಲ್ಲಿ ವಿಟಾಮಿನ್ ಎ ಅಧಿಕವಿರುವುದರಿಂದ ಕಣ್ಣುಗಳಿಗೆ ತುಂಬ ಉತ್ತಮವಾದ ಪೋಷಕಾಂಶಗಳನ್ನು ಕೊಡುತ್ತದೆ. ಹಾಗೆಯೇ ಸಂಧಿವಾತದವರಿಗೂ ಈ ಹಣ್ಣು ಒಳ್ಳೆಯದು. ಪ್ರತಿದಿನ ಊಟ ಆದ ಮೇಲೆ ಸೇವಿಸುವುದರಿಂದ ಮಲಬದ್ಧತೆಗೂ ಉಪಕಾರಿ, ಅಲ್ಲದೆ ಕ್ಯಾನ್ಸರನ್ನು ತಡೆಗಟ್ಟುತ್ತದೆ. ಪಪ್ಪಾಯದಲ್ಲಿ ಎರಡು ವಿಧಗಳಿವೆ, ಕೆಂಪು ಹಾಗೂ ಕಿತ್ತಳೆ ಬಣ್ಣ, ಇನ್ನೊಂದು ಹಳದಿ ಬಣ್ಣ. ಗಂಡು ಪಪ್ಪಾಯ ಮರವಾಗಿ ಬೆಳೆಯುತ್ತದೆ, ಆದರೆ ಯಾವುದೇ ಹಣ್ಣನ್ನು ನೀಡುವುದಿಲ್ಲ. ಹೆಣ್ಣು ಪಪ್ಪಾಯ ಸಣ್ಣ ಗಿಡವಾಗಿ ಬೆಳೆಯುತ್ತದೆ, ಹಾಗಾಗಿ ಪಪ್ಪಾಯದಲ್ಲಿ ಪರಾಗಸ್ಪರ್ಶ ತುಂಬ ಮುಖ್ಯ. ಪರಾಗಸ್ಪರ್ಶ ಆದ ನಂತರ ಇವುಗಳು ಒಳ್ಳೆಯ ಸಿಹಿಯಾದ ಹಣ್ಣುಗಳನ್ನು ಉತ್ಪಾದಿಸುತ್ತದೆ. ಪಪ್ಪಾಯ ಬೀಜವನ್ನು ಹೇಗೆ ಮೊಳಕೆ ಒಡೆಯುವುದು ಅಂತ ನೋಡೋಣ. ಒಂದು ಸಿಹಿಯಾದ ಪಪ್ಪಾಯ ಹಣ್ಣನ್ನು ಎರಡು ಭಾಗಗಳನ್ನಾಗಿ ಕತ್ತರಿಸಿ ಅದರ ಬೀಜಗಳನ್ನು ತೆಗೆದು ಒಂದು ಕಡೆ ಹಾಕಿ. ಸಂಗ್ರಹಿಸಿದ ಬೀಜಗಳಿಂದ ಸೂಕ್ತವಾದ ಬೀಜಗಳನ್ನು ಆಯ್ಕೆ ಮಾಡಿ ಒಂದು ಬೌಲ್ನಲ್ಲಿ ನೀರು ಹಾಕಿ ಅದಕ್ಕೆ ಪಪ್ಪಾಯ ಬೀಜವನ್ನು ಹಾಕಿ ಎರಡು ನಿಮಿಷ ಬಿಟ್ಟರೆ ಕೆಲವೊಂದು ಬೀಜಗಳು ಕೆಳಗಡೆ ಹೋಗುತ್ತದೆ, ಕೆಲವು ತೇಲುತ್ತದೆ. ತೇಲುವ ಬೀಜಗಳು ಮೊಳಕೆಗೆ ಸೂಕ್ತವಲ್ಲ. ಕೆಳಗೆ ಸೆಟಲ್ ಆಗಿರುವ ಬೀಜಗಳು ಮೊಳಕೆಗೆ ಸೂಕ್ತ. ಈ ಬೀಜವನ್ನು ಬಿಸಿಲಿನಲ್ಲಿಟ್ಟು ಒಂದು ದಿನ ಒಣಗಿಸಬೇಕು. ಸಂಗ್ರಹಿಸಿದ ಬೀಜಗಳಿಂದ ಹೇಗೆ ಮೊಳಕೆ ಬರಿಸೋಣ? ಇದಕ್ಕಾಗಿ ಒಂದು ಚಿಕ್ಕ ಪ್ಲಾಸ್ಟಿಕ್ ಬಾಕ್ಸನ್ನು ತೆಗೆದುಕೊಳ್ಳಬೇಕು. ಸಂಗ್ರಹಿಸಿದ ಬೀಜವನ್ನು ಒದ್ದೆಯಾದ ಒಂದು ಟಿಶ್ಯೂ ಪೇಪರ್ನಲ್ಲಿ ಕಲೆಕ್ಟ್ ಮಾಡಬೇಕು. ಇದರ ಮೇಲೆ ಮತ್ತೊಂದು ಟಿಶ್ಯೂ ಪೇಪರಿನಿಂದ ಮುಚ್ಚಬೇಕು. ಇದನ್ನು ತೇವಾಂಶವಿರುವ ಬಾಕ್ಸಿನ ಒಳಗಡೆ ಇಡಬೇಕು. ತೇವಾಂಶಕ್ಕಾಗಿ ಬಾಕ್ಸಿನ ಒಳಗಡೆ ಸ್ವಲ್ಪ ನೀರನ್ನು ಸಿಂಪಡಿಸುವುದು ಒಳ್ಳೆಯದು. ನಂತರ ಬಾಕ್ಸನ್ನು ಮುಚ್ಚಬೇಕು. ಬೀಜಗಳು ಮೊಳಕೆ ಬಂದಾಗ ಅದರ ಬೆಳವಣಿಗೆಗೆ ಅನುಸಾರವಾಗಿ ನೆಲಕ್ಕೆ ಶಿಫ್ಟ್ ಮಾಡಬಹುದು. ಸುಮಾರು 6-8 ತಿಂಗಳಲ್ಲಿ ಪಪ್ಪಾಯಿ ಮರವಾಗಿ ಫಲ ಕೊಡುತ್ತದೆ. ಪೇರಳೆ ಹಣ್ಣಿನ ಬಗ್ಗೆ ಹೇಳುವುದಾದರೆ ಇದು ವಿಟಮಿನ್ ಸಿಯನ್ನು ಹೊಂದಿಕೊಂಡು ತುಂಬ ಪೋಷಕಾಂಶಗಳನ್ನು ಒದಗಿಸುತ್ತದೆ. ಇದು ಎಲ್ಲ ಋತುಮಾನಗಳಲ್ಲಿಯೂ ದೊರೆಯುತ್ತದೆ. ಇದು ದುಬಾರಿ ಹಣ್ಣಲ್ಲ, ಸುಲಭವಾಗಿ ಬೆಳೆಸಬಹುದು. ಸೀಬೆ ಹಣ್ಣಿನಲ್ಲಿ ಎರಡು ವಿಧಗಳಿವೆ, ಒಂದು ಬಿಳಿ ಮತ್ತೊಂದು ಕೆಂಪು. ಕೆಂಪು ತುಂಬ ರುಚಿ ಹಾಗೂ ಜಾಸ್ತಿ ಪೋಷಕಾಂಶಗಳನ್ನು ಹೊಂದಿದೆ. ಕೆಂಪು ಬಣ್ಣವು ರಕ್ತನಾಳಗಳ ಒಳಭಾಗವನ್ನು ಶುದ್ಧೀಕರಿಸುತ್ತದೆ. 10 ಸೀಬೆ ಎಲೆಗಳನ್ನು 1 ಲೀಟರ್ ನೀರಿನಲ್ಲಿ ಹಾಕಿ 1/2 ಗಂಟೆಗಳ ಕಾಲ ಕುದಿಸಿ ಆ ನೀರನ್ನು ನಂತರ ಸೋಸಿಕೊಳ್ಳಬೇಕು. ಮತ್ತೆ ತಲೆಬುರುಡೆ ಹಾಗೂ ಕೂದಲಿಗೆ ಚೆನ್ನಾಗಿ ಹಾಕಿ ಮಸಾಜ್ ಮಾಡಬೇಕು. 20 ನಿಮಿಷಗಳ ಕಾಲ ಹಾಗೆ ಬಿಡಬೇಕು. ನಂತರ ಸ್ನಾನ ಮಾಡಬೇಕು. ಹೀಗೆ ಮಾಡಿದರೆ ಕೂದಲು ಉದುರುವಿಕೆ ಸಮಸ್ಯೆ ಸ್ವಲ್ಪ ಮಟ್ಟಿಗೆ ಕಡಿಮೆಯಾಗುತ್ತದೆ. ಸೋಂಪಾಗಿ ಕೂದಲು ಬೆಳೆಯುತ್ತದೆ ಹಾಗೂ ಕಪ್ಪಾಗಿ ಇರುತ್ತದೆ. ಸೀಬೆಯ ಎಲೆಯನ್ನು ಹರೆದು ಬಾಯಿಯಲ್ಲಿ ಹುಣ್ಣಿರುವ ಜಾಗಕ್ಕೆ ಹಚ್ಚಿಕೊಳ್ಳಬೇಕು. ಬಾಯಿ ಹುಣ್ಣು ವಾಸಿಯಾಗುತ್ತದೆ. ಸೀಬೆ ಎಲೆಯನ್ನು ಜಗಿದು ತಿನ್ನುವುದರಿಂದ ಬಾಯಿಯ ದುರ್ವಾಸನೆಗೂ ತುಂಬ ಉಪಯೋಗ. ಸೀಬೆ ಹಣ್ಣನ್ನು ಬಡವರ ಸೇಬು ಅಂತಲೂ ಕರೆಯುತ್ತಾರೆ. ಮಧುಮೇಹಿಗಳಿಗೂ ಹಾಗೂ ರಕ್ತದ ಒತ್ತಡವಿರುವವರಿಗೆ ಸೀಬೆ ಹಣ್ಣು ತುಂಬ ಉಪಯುಕ್ತ. ಇದರಲ್ಲಿ ವಿಟಾಮಿನ್ ಎ ಇರುವುದರಿಂದ ಕಣ್ಣಿನ ಆರೋಗ್ಯವನ್ನು ಕಾಪಾಡಿಕೊಳ್ಳುತ್ತದೆ. ನಾರಿನ ಅಂಶ ಅತ್ಯಧಿಕ ಇರುವುದರಿಂದ ಜೀರ್ಣಕ್ರಿಯೆ ಹಾಗೂ ಮಲಬದ್ಧತೆಗೂ ತುಂಬ ಉಪಯುಕ್ತ. ಸೀಬೆ ಹಣ್ಣು ವಿದ್ಯಾರ್ಥಿಗಳಿಗೆ ನೆನಪಿನ ಶಕ್ತಿಯನ್ನು ಹೆಚ್ಚಿಸಲು ತುಂಬ ಸಹಕಾರಿಯಾಗಿದೆ. ಇದರಿಂದ ಕೊಲೆಸ್ಟ್ರಾಲ್ ನಿಯಂತ್ರಿಸಿ ಬೊಜ್ಜನ್ನು ತುಂಬ ಕಡಿಮೆ ಮಾಡುತ್ತದೆ. ಸೀಬೆ ಹಣ್ಣು ನೆಟ್ಟು 1 ವರ್ಷಕ್ಕೆ ಬೆಳೆಯೂ ಸಿಗುತ್ತದೆ. ಮಿರಾಕಲ್ ಫ್ರೂಟ್ ಅಥವಾ ಪವಾಡದ ಹಣ್ಣು ಎಂದು ಕರೆಯುತ್ತಾರೆ. ಹೆಸರು ಸೂಚಿಸುವ ಹಾಗೆ ಇದು ಪ್ರಕೃತಿಯ ಒಂದು ಅದ್ಭುತ ಫ್ರೂಟ್. ನೋಡಲು ಸಣ್ಣಕ್ಕಿದ್ದು ಬಣ್ಣ ಕೆಂಪು. ಈ ಕಾಯಿಯ ಒಂದು ವಿಶೇಷತೆ ಏನೆಂದರೆ ಇದನ್ನು ತಿನ್ನುವಾಗ ಯಾವುದೇ ಟೇಸ್ಟ್ ಇರುವುದಿಲ್ಲ, ಬರೀ ಸಪ್ಪೆ. 10 ನಿಮಿಷ ಕಳೆದ ಬಳಿಕ ಲಿಂಬು ಅಥವಾ ಹುಣಸೆ ಹಣ್ಣು ತಿಂದರೂ ಭಯಂಕರ ಸ್ವೀಟ್. ಸಕ್ಕರೆಗಿಂತಲೂ ದುಪ್ಪಟ್ಟು ಸ್ವೀಟ್ ಆಗಿದೆ. ಇದೊಂದು ಮೆಡಿಸಿನಲ್ ಪ್ಲಾಂಟ್ ಆಗಿ ಕೂಡ ಕಾರ್ಯನಿರ್ವಹಿಸುತ್ತದೆ. ಕಿಮೋಥೆರಪಿ ಮಾಡಿದ ನಂತರ ಬಾಯಿ ರುಚಿ ಇಲ್ಲದ ಕ್ಯಾನ್ಸರ್ ಪೇಷೆಂಟ್ಗೆ ಇದನ್ನು ತಿಂದರೆ ರುಚಿ ಬೇಗನೆ ಸಿಗುತ್ತದೆ. ಡಯಾಬೆಟಿಕ್ ಪೇಷೆಂಟ್ ಕೂಡ ಈ ಹಣ್ಣನ್ನು ತಿನ್ನಬಹುದು. ಇದು ಚಿಕ್ಕ ಪಾಟಲ್ಲಿಯೂ ನೆಟ್ಟು ಬೆಳೆಸಬಹುದು. ಚಿಕ್ಕು ಅಥವಾ ಸಪೋಟ ಗಿಡವನ್ನು ಕೇವಲ ಹಣ್ಣಿಗೋಸ್ಕರ ಮಾತ್ರ ಸೀಮಿತವಾಗಿರದೆ ಕೆಲವರು ಮನೆಯ ಸುತ್ತ ಅಲಂಕಾರಿಕ ಗಿಡವನ್ನಾಗಿಯೂ ನೆಟ್ಟು ಬೆಳೆಸುತ್ತಾರೆ. ಇದರಲ್ಲಿ 2 ತಳಿಗಳಿವೆ, ಒಂದು ಕ್ರಿಕೆಟ್ ಬಾಲ್, ಇನ್ನೊಂದು ಓವಲ್ ಶೇಪ್ಡ್. ಬೀಜದಿಂದ ಗಿಡ ಮಾಡುವುದಾದರೆ 7-8 ವರ್ಷ ಬೇಕು ಫಲ ಸಿಗಲು. ಪೇಟೆಯಿಂದ ತಂದ ಗ್ರಾಫ್ಟ್ ಗಿಡವಾದರೆ 3-4 ವರ್ಷದಲ್ಲಿಯೂ ಫಲ ಸಿಗುತ್ತದೆ. ನಾಟಿ ಮಾಡಲು ಮಳೆ ಕಡಿಮೆ ಇರುವಾಗ ಉತ್ತಮ ಸಮಯ ಸೆಪ್ಟೆಂಬರ್ ಅಕ್ಟೋಬರಲ್ಲಿ. ಇದನ್ನು ನೆಡುವ ಮೊದಲು ಮಣ್ಣಿಗೆ ಸ್ವಲ್ಪ ಸುಣ್ಣವನ್ನು ಬೆರೆಸಿ 15 ದಿನ ಇಡಬೇಕು. ನಂತರ 1/2 ಮೀಟರ್ ಉದ್ದ, 1/2 ಮೀಟರ್ ಅಗಲ, 1/2 ಮೀಟರ್ ಆಳದ ಗುಂಡಿಯನ್ನಾಗಿ ಮಾಡಿ ಸ್ವಲ್ಪ ಸೆಗಣಿ ಹುಡಿ, ಹಟ್ಟಿ ಗೊಬ್ಬರ, ಬೇವಿನ ಹಿಂಡಿ, ಎಲುಬು ಉಡಿ ಮಿಕ್ಸ್ ಮಾಡಿ ಈ ಮಿಶ್ರಣವನ್ನು ಗುಂಡಿಗೆ ಹಾಕಿ ಗಿಡವನ್ನು ನೆಡಬೇಕು. ಸಪೋಟ ವರ್ಷದಲ್ಲಿ 2 ಸಲ ಹೂ ಬಿಡುತ್ತದೆ. ಹೂ ಬಿಟ್ಟು 4 ತಿಂಗಳುಗಳಲ್ಲಿ ಕೊಯ್ಯಲು ತಯಾರಾಗುತ್ತದೆ. ಇದರ ಹೆಲ್ತ್ ಬೆನಿಫಿಟ್ಸ್ನ ಬಗ್ಗೆ ಹೇಳುವುದಾದರೆ ಇದು ಆರೋಗ್ಯಕರವಾದ ಒಂದು ಫಲ. ವಿಟಮಿನ್ ಸಿ, ವಿಟಮಿನ್ ಎ ಧಾರಾಳವಾಗಿ ಇದೆ. ಕೀಟಗಳ ನಿರ್ವಹಣೆಗೆ ಮುಖ್ಯವಾಗಿ ಮೊಗ್ಗು ಮತ್ತು ಕಾಯಿ ಕೊರೆತ ಕೀಟಗಳು ಹೆಚ್ಚು ಹಾನಿಯನ್ನು ಉಂಟು ಮಾಡುತ್ತದೆ. ಹಲಸಿನ ಗಿಡದ ಬಗ್ಗೆ ಹೇಳುವುದಾದರೆ ಇದರಲ್ಲಿ ತುಂಬ ತಳಿಗಳಿವೆ. ಮೊದಲಿನ ಕಾಲದಲ್ಲಿ ಹೇಳುದಿದ್ರೆ ಒಂದು ಬರಿಕೆ ಅಥವಾ ಬಕ್ಕೆ, ಇನ್ನೊಂದು ತುಳುವ ಅಥವಾ ಹಿಂಬ ಎನ್ನುವ ಉತ್ತರ ಬರುತ್ತಿತ್ತು. ಇತ್ತೀಚೆಗೆ ಹಲಸಿನಲ್ಲಿ ಹಲವು ಸಂಶೋಧನೆಗಳು ನಡೆದು ಹಲವು ತಳಿಗಳು ಕಸಿಕಟ್ಟುವ ಮೂಲಕ ಸೃಷ್ಟಿಯಾಗಿವೆ. ಕೆಂಪು ಸೊಳೆಯ ಚಂದ್ರ ಬಕ್ಕೆ, ರಸತುಂಬಿದ ಜೇನುಬಕ್ಕೆ, ಉರುಟಾಗಿ ಗೊಂಚಲಾಗಿ ಬರುವ ರುದ್ರಾಕ್ಷಿ ಹಲಸು, ಸಮೃದ್ಧವಾಗಿ ರಾಶಿ ರಾಶಿ ಹಲಸು ಬಿಡುವ ಸಮೃದ್ಧಿ ಹಲಸು, ಚಿಪ್ಸಿಗಾಗಿಯೇ ಇರುವ ಗೋಲ್ಡನ್ ಚಿಪ್ಸ್, ಮೇಣವಿಲ್ಲದ ಗಮ್ಲೆಸ್ ಹಲಸು, 2 ವರ್ಷಕ್ಕೆ ಫಲ ನೀಡುವ ವಿಯೆಟ್ನಾಂ ವಿದೇಶಿ ತಳಿ ಎನ್ನುವ ಹಲವಾರು ಬಗೆಯ ಹಲಸನ್ನು ಇಂದು ನೆಟ್ಟು ಬೆಳೆಸಬಹುದು. ಮಾತ್ರವಲ್ಲದೆ ಮನೆಯ ಟೆರೆಸ್ನಲ್ಲಿಯೂ ಕೂಡ ಕುಂಡದಲ್ಲಿ ಇದನ್ನು ಬೆಳೆಸಬಹುದು. ಪಾಲಿಬ್ಯಾಗಿನ ಬೀಜದಿಂದ ಸಸಿ ತಯಾರಿಸಿಕೊಂಡು ಹಲ್ವಾ, ಜ್ಯೂಸ್, ಬೀಜದಿಂದ ಹಲ್ವಾ, ಹೀಗೆ ಪ್ರತಿ ಭಾಗವೂ ಉಪಯುಕ್ತ. ಮರದ ಚಕ್ಕೆಗಳಂತೂ ಹೋಮ ಹವನಕ್ಕೆ ಬೇಕೇ ಬೇಕು. 10-6 ವರ್ಷ ಬೆಳೆದ ಮರ ಮನೆಯ ಪೀಠೋಪಕರಣಗಳಿಗೆ ಉಪಯುಕ್ತ. ಹಲಸಿಗೆ ಯಾವುದೇ ರೋಗ ಬಾಧೆಗಳಿಲ್ಲ, ಆದರೂ ಕಾಂಡಕ್ಕೆ ಚೆನ್ನಾಗಿ ಬಿಸಿಲು ಬೀಳಬೇಕು. ಜಯಶ್ರೀ ಅವರಿಂದ ಇದುವರೆಗೆ ಕೃಷಿ ಮಾಹಿತಿ ಕೇಳಿದಿರಿ. ಪ್ರಧಾನ ಮಂತ್ರಿ ಕಿಸಾನ್ ಮಾನ್ ಧನ್ ಯೋಜನಾ. ಮಿಲೇಗಾ ಪೆನ್ಷನ್ ಕಾ ಸಹಾರ, ಕೃಷಕ ನಾ ಹೋಗಾ ಬೇಸಹಾರ, ಜುಡೇಗಾ ಖುಷಿಯೋ ಸೇ ನಾತಾ, ಕಟೇಗಾ ಸುಖ ಸೇ ಬುಢಾಪಾ, ಸುರಕ್ಷಿತ ಹೋಗಾ ಅನ್ನದಾತಾ, ಸುರಕ್ಷಿತ ಹೋಗಾ ಅನ್ನದಾತಾ. प्रधानमंत्री किसान मान धन योजना से लघु सीमांत किसानों का भविष्य होगा सुरक्षित और 60 वर्ष की आयु से 3000 रुपए मासिक पेंशन होगी सुनिश्चित. 55 रुपए से 200 रुपए की मासिक किश्त देकर प्रवेश कर सकते हैं 18 से 40 वर्ष तक के किसान. इस अंशदायक योजना में सरकार देगी बराबर का योगदान. सभी किसान भाई बहन इस योजना के लाभ के लिए जन सेवा केंद्र में जाएं और अपना निःशुल्क नामांकन कराएं. प्रधानमंत्री किसान मान धन योजना, अन्नदाता के परिश्रम को संबल, पेंशन से सुरक्षित उनका कर. कृषि एवं किसान कल्याण मंत्रालय, भारत सरकार द्वारा जनहित में जारी. ಈಗ ಮಂಗಳೂರು ಕೃಷಿ ಉತ್ಪನ್ನ ಮಾರುಕಟ್ಟೆ ಸಮಿತಿಯ ಇಂದಿನ ಧಾರಣೆಗಳು. ಹಳೆ ಅಡಿಕೆ ಕ್ವಿಂಟಾಲಿಗೆ 32,000 ರಿಂದ 45,000, ಹೊಸ ಅಡಿಕೆ ಕ್ವಿಂಟಾಲಿಗೆ 32,500 ರಿಂದ 35,500, ಕೋಕಾ ಕ್ವಿಂಟಾಲಿಗೆ 25,000 ರಿಂದ 27,000, ಕೊಬ್ಬರಿ ಸ್ಥಳೀಯ ಮಿಲ್ಲಿಂಗ್ ಕ್ವಿಂಟಾಲಿಗೆ 7,500 ರಿಂದ 10,500, ತೆಂಗಿನಕಾಯಿ 1ನೇ ವರ್ಗ 1,000ಕ್ಕೆ 20,000ರಿಂದ 26,000, 2ನೇ ವರ್ಗ 18,000ರಿಂದ 22,000, ಅಕ್ಕಿ ಸ್ಥಳೀಯ ಮಿಲ್ಲಿಂಗ್ ಕ್ವಿಂಟಾಲಿಗೆ 4,350 ರಿಂದ 5,250, ಕಟ್ಟ ಸಾಂಬಾರ್ 3,500 ರಿಂದ 4,100, ಅಯ್ಯಾರಿ ಎಂಟು 3,450 ರಿಂದ 4,250, ಭತ್ತ ಆಮದು ಕ್ವಿಂಟಾಲಿಗೆ 2,100ರಿಂದ 2,300, ಬೆಲ್ಲ ಆಮದು ಹಳದಿ ಕ್ವಿಂಟಾಲಿಗೆ 4,000ರಿಂದ 4,800, ಕೆಂಪು 4,200ರಿಂದ 4,600, ಕಪ್ಪು 4,250ರಿಂದ 4,900, ಮೆಣಸು ಕ್ವಿಂಟಾಲಿಗೆ 19,000ರಿಂದ 30,000, ಕಾಳು ಮೆಣಸು ಕ್ವಿಂಟಾಲಿಗೆ 13,000ರಿಂದ 63,000, ಗೇರು ಬೀಜ ಆವಕವಿಲ್ಲ, ಬಾಳೆಕಾಯಿ ಮೈಸೂರು ಕ್ವಿಂಟಾಲಿಗೆ 3,500ರಿಂದ 4,500, ಕದಳಿ 5,500ರಿಂದ 6,500, ಗಾಳಿ 4,000ರಿಂದ 5,500, ನೇಂದ್ರ 6,000ರಿಂದ 7,000. ಇವು ಮಂಗಳೂರು ಕೃಷಿ ಉತ್ಪನ್ನ ಮಾರುಕಟ್ಟೆ ಸಮಿತಿಯ ಇಂದಿನ ಧಾರಣೆಗಳು. ಈಗ ಕೇಳಿ ಒಂದು ಭಕ್ತಿಗೀತೆ. ಸಂಗಡಿಗರೊಂದಿಗೆ ವಿಆರ್ ಛಾಯಾ ಹಾಡಿರುವ ಗೀತೆ, ಶ್ರೀಚಂದ್ರು ಅವರ ರಚನೆ, ಶ್ರೀ ಕೊಲ್ಲೂರಿನ ದೇವಿ.